ಮಧು ಮಧು ಮಧುಮತಿಯೇ ನಿನ್ನೆ ಕಾಣಾನೆಂದು ರಸಂ ಮಧು ಮಧು ಮಧುಮತಿಯೇ ನಿನ್ನೆ ಕಾಣಾನೆಂದು ರಸಂ ಆನಂದಮೇ ಆರಂಭವುಂ ಅನುರಾಗಮಾಯ್ ಮಧು ಮಧು ಮಧುಮತಿಯೇ ನಿನ್ನೆ ಕಾಣಾನೆಂದು ರಸಂ ಕೈಕೋರ್ತು ಪೋರಾಡಣಂ